She's my mom. ನಾನು ಹುಟ್ಟಾಗ್ಲೇ ಹೋಗ್ಬಿಟ್ರು. ನಾನು ಬೆಳೆದಿದ್ದೆಲ್ಲ ಸ್ಟೇಜ್ನಲ್ಲಿರೋ ನಮ್ಮ ಆಂಟಿ ಮನೆಯಲ್ಲಿ. ಅಮ್ಮ ಇದ್ದಿದ್ರೆ ಇಲ್ಲೇ ಬೆಳೀತಾ ಇದ್ದೆ. ವೆಲ್, ನಿನ್ನ ಅಮ್ಮನಿಗೆ ಇಂಟ್ರೊಡ್ಯೂಸ್ ಮಾಡಿಸ್ಲಿಲ್ಲ. ಕಮ್ ಆನ್ ಮಾಮ್, ಶೀಸ್ ಮೈ. ಏನೇಳಿ? ಓಕೆ ಮಾಮ್, ಅಂಡರ್ಸ್ಟ್ಯಾಂಡ್ಸ್. ಬ್ಲೆಸ್ಸಿಂಗ್ಸ್. ಗಾಡ್ ಬ್ಲೆಸ್ ಯು. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ, ಪಕ್ಕದಲ್ಲಿರೋ ಬ್ಯೂಟಿಫುಲ್ ಮೂನ್ ಮುಂದೆ ಅದು ಸ್ವಲ್ಪ ಡಲ್. ಸೋ ಫನಿ. ನಿನಗೆ ಬೇಕು ಅಂದ್ರೆ ಅದನ್ನು ತಂದ್ಕೊಡ್ತೀನಿ. ಬೇಕಾ?